माये मोह कमाए तुम भी दे जगवे मौन मौनवा सुनाद माडुवा मायावी नियारू नियारू कंडे कंडे कंडलिये कुणियों कारंजिया नन्ना सुत्ता हारुत्तिवे बन्नद हृदय रोमांचना रोमांचना बानंचिगे ಕಾರಂಜಿಯಾ ಮಾಡು ನಿನ್ನ ನಗುವಿಗೂನು ನನ್ನ ಪರಿಚಯ ಬಂದಂತೆ ಮಧ್ಯಾಹ್ನವು ಮಾತಾಡಿದೆ ತಂಗಾಳಿ ನಾ ಕಂಡ ಕಲ್ಲೆಲ್ಲ ಹೂವಾದವು ಹಗಲೇ ನಾ ತಾರೆಯ ರಾಶೀಲಿ ಬಿದ್ದ ಹಾಗೆ ಕನಸು ನನ್ನ ಜೇಬಿಂದ ನಿನ್ನೆ ಕದ್ದ ಹಾಗೆ ನಿನಗೆ ನೆನಪಾದಾಗ ಬಂದು ನೀ ಕಾಡು ಹೀಗೆ ಇರುವೆ ರೋಮಾಂಚನಾ ರೋಮಾಂಚನಾ ಬಾನಂಚಿಗೆ ಆರೋಹಣ ಕಂಡೆ ಕಂಡೆ ಕಣ್ಣಲ್ಲಿಯೇ ಕುಣಿಯೋ ಕಾರಂಜಿಯ ನನ್ನ ಪರಿಚಯ